ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಸಹಕಾರ ಹಾಗೂ ರೈತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 था अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा सरकार. इंदिन किसान वाणी प्रोग्राम हिरीय रैतराद वीरेंद्र ಪುಂಡರೆಡ್ಡಪ್ಪ ಮಾದಿನೂರು ಅವರೊಂದಿಗೆ ಸಂದರ್ಶನ. ಬನ್ನಿ ಮೊದಲಿಗೆ ಪ್ರಕಟಣೆಗಳು. ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ, ಜನನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए, भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. निराकरण प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं हम बोल रहे हैं तेरे बीजू का पुतला बोल रहे. पक्षियों से तो हम खेत को बचता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी. पहली वाली बात कहाँ, पर हम तो सभी डाले हैं. सब नहीं, आज भी लाखों जैसे. रे बेटे, एक्सपीरियंस से बता रहे हैं, धूप में बाल सफेद नहीं किए हैं. परंपरागत खेती. हिरिय रैतराद वीरेंद्र पुंडरेड्डप्प मादिनूरु ಅವರೊಂದಿಗೆ ಸಂದರ್ಶನ. ರೈತರಾಗಿರ್ತಕ್ಕಂತ ವೀರೇಂದ್ರ ಪುಂಡರೆಡ್ಡಿ ಮಾದಿನೂರು ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿ ಮತ್ತು ಹೈನುಗಾರಿಕೆ ಇವೆರಡನ್ನೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ರೈತ ಬಾಂಧವರಿಗೆ. ನಾನು ವೀರೇಂದ್ರ ಪುಂಡರೆಡ್ಡಪ್ಪ ಮಾದಿನೂರು. ಸಾಕಿನ ಶಿರೂರು. ಶಿರೂರು, ಹೌದು ಸರ್. ನೀವು ಮೂಲತಃ ಕೃಷಿಕರು? ಕೃಷಿಕರು. ಬೇರೆ ಏನಾದರೂ ವ್ಯವಹಾರಗಳು ಇತ್ಯಾದಿ? ವ್ಯವಹಾರ ನಾವು ಮಾಡಿಲ್ಲರಿ. ನಮಗೆ 59 ಐತಿ. 59 ವರ್ಷ ವಯಸ್ಸು. ವಯಸ್ಸು. ಹೈನುಗಾರಿಕೆ ಮಧ್ಯದಲ್ಲಿ ಬಂದದ್ದು ಮೊದಲು? ನಾವು 1980 ಅನ್ನಿರಿ, ಸ್ವಲ್ಪ ಸಿಕ್ಕಿ 80-82 ಹಾಲು ಮಾರಾಟ ಮಾಡೋದು, ಎಲ್ಲ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಅನುಭವ ಜಾಸ್ತಿ ಐತ್ರಿ. ಅಂದರೆ ಹೈನುಗಾರಿಕೆ ಮೊದಲು ನಿಮ್ಮ ಕುಟುಂಬ ಥರ ಆದಮೇಲೆ ನೀವು ಯಾವ ರೀತಿ ಅದಕ್ಕೆ ಇನ್ನೂ ಹೆಚ್ಚು ಕಾಳಜಿ ವಹಿಸ್ಕೊಳ್ತಾ ಬಂದ್ರಿ? ಏನೇನು ಮಾಡ್ತಾ ಬಂದ್ರಿ? ಈಗ ಸ್ವಲ್ಪ ಲಾಸ್ ಐತ್ರಿ ನಮ್ದು. ನನ್ನ ವೈಯಕ್ತಿಕ ರೈತಕೀಗ ನಾನು ಭಾಳ ಲಾಸ್ನಾಗ ಐತಿ ಬಿಡ್ರಿ. ಈ ಹೈನುಗಾರಿಕೆಗಳಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ರೀ. ಯಾವ ತಳಿಯ ಹಸುಗಳನ್ನು ಸಾಕೊಂಡಿದ್ರಿ? ನಾವು ಮೊದಲಾಗ ಜವಾರಿ ಆಗಲಿದ್ದು. ಎಚ್ ಎಫ್ನ ಐತ್ರಿ, ಗೀರನ ಐತಿ. ಒಳ್ಳೆ ತಳಿ ಅದಾವ್ರಿ. ಎಷ್ಟು ಇದಾವೆ? ಈ 3 ಅದಾವ್ರಿ. 3 ಇದಾವೆ. 3 ಮೊದಲೆಲ್ಲ? ಮೊದಲು ಭಾಳ ಇದ್ರು, ಎಮ್ಮಿನಿದ್ದು, ಆಕಳನಿದ್ದು ರೀ. ಓಹೋ. ಎತ್ತನಿದ್ದು ರೀ, 4 ಎತ್ತಿದ್ದು. ಈ ಉದಯ ಅವರು ಈ ಕೃಷಿಗೆ ಸ್ವಲ್ಪ ಒತ್ತು ಕೊಡೋಲ್ರಿ, ಅದಕ್ಕೆ ನಮ್ಮ ಅಣ್ಣರು ನಾವು ಇರೋಮಟ್ಟ ಅಷ್ಟೇ ನಡೆಯೋದ್ರಿ. ಅದು ಸದಸ್ಯತ್ವ ಮಾಡ್ಕೊಂಡು ಕೆ ಎಮ್ ಎಫ್ ಕೇಂದ್ರನ ಮುಟ್ಟು ಹಾಕಿದ್ರೆ ನಾವು ಇಲ್ಲಿ ಯಜಮಾನ ಸಮ್ಮುಖದಾಗ ಆಗೈತ್ರಿ. ಮುಟ್ಟಾಕೊಂಡಿದ್ರು ಇಲ್ಲೇ ಮಾಡಿರಿ. ಈಗ ಕೆ ಎಮ್ ಎಫ್ ಇಂದ ಹೈನುಗಾರಿಕೆ ಮಾಡುವಂತ ರೈತರಿಗೆ ಯಾವ್ಯಾವ ರೀತಿಯ ಬಹಳ ಜನಕ್ಕೆ ಆಕಳ ಗಿಕ್ಕಳ ಕುಡಿಸಿದ್ರು, ಅದರಿಂದ ಬಹಳ ಜನನು ಇಂಪ್ರೂವ್ಮೆಂಟ್ ಐತಿ, ಮತ್ತೆ ಆಮೇಲೆ ಅದ್ರ ತೇರ್ ಮಾಡ್ಬಿಡೋಣಪ್ಪ ಅಂಥೇಳಿ ಆ ಹೈನುಗಾರಿಕೆ ನಮ್ಮ ಎಲ್ಲ ರೈತರ ಲಾಭದಾಯಕನ ಐದು ಅಂಥೇಳಿ ನಾವೆಲ್ಲ ದುಡ್ದು ಒಂದು ಒಳ್ಳೆ ಕೆಲಸಕ್ಕೆ ಆಗೈತ್ರಿ. ಹ್ಞೂ ಹ್ಞೂ ಹ್ಞೂ ಸರಿ, ಈಗ ಒಂದು ಒಳ್ಳೆಯ ಹಾಲನ್ನು ಕೊಡ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತೆ. ಈ ಬಗ್ಗೆ ನೀವು ದನಕರುಗಳಿಗೆ ನಿಮ್ಮ ಹೈನುಗಳಿಗೆ ಅವರ ಕೇಮ್ ಎಪ್ತಾರ ಬಂದು ಬೀಜ ಕೊಟ್ಟು ಎಲ್ಲ ಮಾಡಿ ಎಲ್ಲ ಸ್ವಲ್ಪ ಕಡಿಮೆ ತ್ವಾಟ ಯಾರು ಹೋದ ನಮ್ಮ ರೈತರು ಎಲ್ಲರ ತ್ವಾಟದಾಗೂ ಹುಲ್ಲೈತ್ರಿ, ಒಳ್ಳೆ ಹಾರ ಆಕಳಿಗೆ ಸಿಗುತ್ತೆ. ಆಮೇಲೆ ನಮ್ಮ ಭೂಮಿನೂ ಸ್ವಲ್ಪ ಹೆಚ್ಚಾನ ಹೆಚ್ಚು ಭೂಮಿ ನಮ್ಮ ಹುಲ್ಲು. ಅದು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯ ಆಹಾರ ಕ್ರಮ ಕೊಡ್ತೀರಿ, ಅದಕ್ಕೆ ಏನಾದರೂ ಆ್ಯಡ್ ಮಾಡ್ತೀರಾ, ಪೋಷಕಾಂಶಗಳು ಸಿಗಬೇಕು ಅಂತ? ಹೊಲ್ದಾಗ ಬೆಳೆದದ್ದು ಹುಲ್ಲುನೂ ಆಗ್ಲಿಕ್ಕೆ ಹಾಕ್ತೀವಿ, ಮತ್ತು ಹೊಲ್ದಾಗ ಬೆಳೆದ ಬೆಳೆ ಹೊಟ್ಟು ಅಂತ ಇರ್ತದೆ ಎಲ್ಲ ಬಣಿ ಒಟ್ಟಿ ಅದಕ್ಕೆ ಸಮಯಕ್ಕೆ ತಕ್ಕಾಗಲೇ ಫಲವತ್ತ ಹೈನುಗಾರಿಕೆ ದೊಡ್ಡ ಲಾಭ ಐತ್ರಿ. ಲಾಭ ಐತ್ರಿ ಹೈನುಗಾರಿಕೆ, ಲಾಭ ಐತಿ ಹೈನುಗಾರಿಕೆಯನ್ನು ಮಾಡುವ. ಪ್ರತಿ ದಿವಸನೂ ಹೈನುಗಾರಿಕೆ ಆಕಳ ನಾವು ಜಳಕನೂ ಮಾಡಿಸ್ತೀವಿ, ಅದನ್ನೆಲ್ಲ ಸ್ವಚ್ಛತ ಕಾಪಾಡ್ತೀವಿ, ಸ್ವಚ್ಛತೆ ಮಾಡ್ತೀವಿ. ಎರಡೆಕರೆ ನಾವು ಅದನ್ನ ಗೊಬ್ಬರ ಹಾಕಿದ ಮೇಲೆ ಭೂಮಿನ ಸುಲತ್ನಾಗ ಅವು ಯಾವ ಹೊಲ ಹಾಕಿರ್ತೀವಿ ಆ ವರ್ಷ ಆ ಹೊಲ ಫಲವತ್ತಾಗಿ ಬೆಳೆದಿರ್ತೀವಿ, ಯಾವ ಹೊಲ ಹಾಕಿರಲ್ಲ ಆ ಹೊಲ ಬೆಳೆಯಲ್ಲ. ಈ ಅದರ ದೊಡ್ಡದಾಗ ಐತ್ರಿ. ಈಗ ಅದು ಸ್ವಲ್ಪ ಆಳಿನ ವ್ಯವಸ್ಥೆ ಕಡಿಮೆ ಆಗಿ ಈಗ ಹೈನುಗಾರಿಕೆ ತೆಗಿಯಾಕತ್ರಿ. ಈಗ ನಾವು ಮಾಡ್ಬೇಕಲ್ರಿ, ನಮ್ಗೆ ನಿಗದ ಅಷ್ಟ್ರಿ ಎರಡು ಆಕಳ. ಈಗ ಯಾರು ಒಬ್ಬ ಆಳು ಸಿಕ್ಕರೆ, ಒಬ್ಬ ಯಾರು ಮಾಡರ್ ಸಿಕ್ಕರೆ ಜಾಸ್ತಿ ಮಾಡ್ಬೋದು. ಮಾಡರ ಸಿಗಲ್ಲ ಅಂದಾಗ ನೀವು ಮಾಡೋಕ್ಕಾಗತ್ತೆ ಹೇಳ್ರಿ, ಮಕ್ಕಳನ್ನು ಓದಕ್ಕೆ ಹೋಗ್ಬಿಟ್ರಿ. ಮತ್ತು ನಾವು ಮಾಡೋರು ಒಬ್ಬರ ಪ್ರತಿ ದಿವಸ ಬೆಳಗ್ಗೆ 5 ಲೀಟ್ರ್ ಸಾಯಂಕಾಲ 5 ಲೀಟ್ರ್ ಒಂದು ಆಕಳು ಕೊಡ್ತೀವಿ. ಹ್ಞೂ ಹ್ಞೂ ಒಂದು ಆಕಳು ಈಗ ಎರಡು ಸೇರಿ ಬೆಳಗ್ಗೆ 10 ಸಾಯಂಕಾಲ 10 ಸಿಗುತ್ತೆ. ಹ್ಞೂ ರೀ, ಏನು ಬೆಲೆ ಇದೆ ಈಗ? ಈಗ ನಮಗೆ 30 ರೂಪಾಯಿ ಹಾಕಿಕೊಡ್ತಾರೆ ಹಾಲಿನ. ಅದು ಒಳ್ಳೆ ಒಳ್ಳೆ ಹಾಲಂತ ನಮಗಂತೂ ಎಂದೂ ವಾಪಸ್ ಗಿಪಸ್ ಹಾಲು ಚಲೋ ಇಲ್ಲ ಅಂತ ಎಂದೂ ಬಂದಿಲ್ರಿ. ಒಳ್ಳೆ ಹಾಲನ್ನ ಹಿಡ್ತವ ನಾವು, ಯಾಕೆ ಹಾರನ್ನು ಚಲೋ ಹಾಕ್ತೀವಲ್ರಿ. ಎಲ್ಲ ಅವಕ್ಕೆ ಫುಡ್ಡನ್ನು ಹಾಕ್ತೀವಿ, ಒಳ್ಳೆ ಹಾರನ್ನ ಹಾಕ್ತೀವಿ, ಒಣ ಹಾರನ್ನ ಹಾಕ್ತೀವಿ, ಹಸಿ ಹಾರನ್ನ ಹಾಕ್ತೀವಿ, ಸ್ವಲ್ಪ ಅಡಿಗೆನ ಹೋಗಿ ಬರ್ತವೆ. ನಾವು ಎಂದೂ ಹಾಲು ಡಿಗ್ರಿ ಗಿಗ್ರಿ ಅಂತ ಒಳ್ಳೆ ಕ್ವಾಲಿಟಿ ಹಾಲನ್ನು ಕೊಡ್ತೀವಿ ನಾವು. ಒಳ್ಳೈತೆ, ಅವರೆಲ್ಲ ಪರೀಕ್ಷೆ ಮಾಡ್ತಾರೆ ನೋಡ್ತಾರೆ, ಅವಕ್ಕೆಲ್ಲ ಸರಿಗೆ ಅದವ್ರಿ, ಹಂಗೇನು ಇದಿಲ್ಲ. ಸ್ವಲ್ಪ ಕಾಲು ಬೇನೆ ಅಂತ ಬಂದ ತಳಿಗಳು ಅಲ್ಲ ಅಲ್ಲ ಅಲ್ಲ ಹೈಬ್ರಿಡ್ ತಳಿ ಸದ್ಯಕ್ಕೆ ಎಲ್ಲ ಹೈಬ್ರಿಡ್ ಐತ್ರಿ. ಹೈಬ್ರಿಡ್ ತಳಿ ಹೈಬ್ರಿಡ್ತೇವೆ. ಇಲ್ಲಿಯ ಹವಾಮಾನಕ್ಕೆ ಇದು ನಮ್ಮ ಆಕಳನ್ನ ಹಂಗಾದವು, ಅವು ಎಲ್ಲಿಂದ ಅಥವಾ ಒಂದು ಜೋಪಾನ ಮಾಡಿದ್ರೆ ಅವು ಇಲ್ಲಿ ಬದುಕಲ್ಲ. ಬದುಕಲ್ಲ ನಮ್ಮ ಏನು ಕ್ರಾಸ್ ಆಗಿ ನಮ್ಮ ಈ ಆಕಳಿಂದ ಮತ್ತೊಂದು ಆಕಳು ಮತ್ತೊಂದು ಆಕಳು ಇವಾಗ ನಮ್ಗೆ ಒಳ್ಳೆ ಆಕಳ ರೀ. ಅಲ್ಲಿಂದ ಹೊರಗಿಂದ ಏನು ತಗೊಂಬಂದ್ರೆ ನಮ್ಮಲ್ಲಿ ಯಾವ ಪೊರಟ ಆಗಿಲ್ಲ ಆಗಲ್ರಿ. ಅವು ಕೃಷಿ ಬಗ್ಗೆ ಹೇಳಿ, 1 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ? ನನಗೂ ಒಂದು 10 ಎಕರೆ ಸ್ಥಿತಿ. ಏನೇನು ಬೆಳೀತಾ ಇದ್ರಿ? ನನಗೆ ಎರಿ ಮೊಸರು ಕೂಡ ಐತ್ರಿ, ಮೊಸರಿಗೆ ಮೆಕ್ಕೆಜೋಳ ರೀ, ಎರಿಗೆ ಹುಳಗಡ್ಡಿ. ಹಿಂದೆ ಈಗ ಒಂದು 5-6 ವರ್ಷದ ಹಿಂದೆ ಕುಸಿಬಿ ಅಂತ ಹಾಕ್ತಿದ್ವಿ, ಒಳ್ಳೆ ಬೆಳೆ ಬರ್ತಿತ್ತು. ಈಗ ಅದು ಎಲ್ಲ ಆಳಿನ ಸೆಟ್ಟಿನ ಸಲುವಾಗಿ ತೆಗೆದಿವ್ರಿ. ಈಗ ಮತ್ತೆ ಹೊಳ್ಳಿ ಮಿಷನ್ ಬಂದ ತಿಂಗಳ ಬೆಳೆ ಇದು, ಅದು 3 ತಿಂಗಳ 3-4 ತಿಂಗಳು ಕ್ಲೋಸ್ ಆಗಿಬಿಡ್ತೀವಿ. ಮೂರು ಒಳ್ಳೆ ಚಳಿಗಾಲ ಹೇಳ್ರಿ, ಚಳಿಗಾಲ ಬ್ಯಾಸಿಗೆನು ಬಂದ್ಬಿಡ್ತೀವಿ. ಚಳಿಗಾಲದಾಗ ಬೆಳೆದಿತ್ರಿ, ಬ್ಯಾಸಿಗೆ ಸ್ವಲ್ಪ ಒಕ್ಕಲಿಗೆ ಆಗ್ತದೆ. ಖರೀದಿ ಮಾಡಾಕತ್ತಿರಿ ಫಸ್ಟ್ ಇದ್ದಿದ್ದಿಲ್ರಿ, ಈಗ ಮಾಡಾಕತ್ತಿರಿ. ಫಸ್ಟ್ ಇಲ್ಲಿ ಕೊಪ್ಪಳದಾಗ ಬೆಳ್ಳೊಳ್ಳೆಯ ಒಂದು ಬಿಲ್ ಅಂತ ಇದ್ರಿ, ಅಲ್ಲಿ ಹೋಗಿದ್ರಿ. ಈಗೆಲ್ಲ ಇಲ್ಲೇ APMC ಖರೀದಿ ಆಕತ್ರಿ. ಉಳ್ಳಗಡ್ಡಿ ಬೆಳೆಯೋ ರೈತರು ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ? ಅದರ ಗುಣಮಟ್ಟ ಕಾಯಿ ದಪ್ಪ ಗಿಪ್ಪ ಚೆನ್ನಾಗಿ ಬರ್ತದೆ? ಒಳ್ಳೆ ಒಳ್ಳೆ ಫಸ್ಟ್ ಅದನ್ನು ಪೂರ್ವಲಿಂದ ಹಾಕ್ತಿದ್ದಿಲ್ಲ ಅದು. ಈಗ ಒಂದು ಹೇಗಿದೆ? ಒಳ್ಳೆ ಒಳ್ಳೆ ಭೂಮಿ, ಎರಿನೂ ಒಳ್ಳೆ ಹೋದವ್ರಿ, ಮೊಸರನ್ನು ಒಳ್ಳೆ ಭೂಮಿ ಅದ್ರಿ. ಅಲ್ಲ, ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮಣ್ಣಿನ ಪರೀಕ್ಷೆ ಮಾಡೋದು, ಅದು ಮಣ್ಣಿನ ಪರೀಕ್ಷೆಯ ಫಲಿತಾಂಶದ ಮೇರೆಗೆ ಅವರೇನು ಸೂಚನೆಗಳನ್ನು ಕೊಟ್ಟಿರ್ತಾರೆ, ಸಲಹೆಗಳನ್ನು ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಗೊಬ್ಬರಗಳನ್ನು ಕೊಡೋದು? ಅಂತೂ ನಮ್ಗೆ ಯಾರು ಕೊಟ್ಟಿಲ್ರಿ. ಇಷ್ಟು ಎಲ್ಲ ಬಿಳಿಜೋಳ ಗಿಳಿಜೋಳ ಒಳ್ಳೆ ಬೆಳೆ ಬಂದ್ರಿ. ಈಗ ಅವು ಸ್ವಲ್ಪ ಆಳಿನ ಸೆಟೇಜಿಗೆ ತೆಗೆದಿದ್ರಿ. ನಮ್ಮಲ್ಲಿ ಬಿಳಿಜೋಳ ಭಾಳ ಏನು ಬೆಳೆದಿದ್ರಿ ಅಂದ್ರೆ ಮೆಕ್ಕೆಜೋಳ, ಉಳ್ಳಗಡ್ಡಿ, ಹತ್ತಿ, ಸುರ್ಪಾನ್ ಒಂದೊಂದು ಟೈಮ್ ಬಂದ್ಬಿಡ್ತಾವೆ. ಗ್ರಾಮ ಪಂಚಾಯತಿ ಸದಸ್ಯರು ನೀವು? ಹೌದ್ರಿ. NREG ಒಂದು ಯೋಜನೆ ಇದೆ ಗ್ರಾಮ ಪಂಚಾಯತಿಗಳಲ್ಲಿ, ಅದರಿಂದ ರೈತರಿಗೆ ಯಾವ ರೀತಿ ಕೆಲಸಗಳನ್ನು ಮಾಡಿಸ್ತಾರೆ? ರೈತರಿಗೆ ಅಂತ ಅಂದ್ರೂ ಅದಕ್ಕೆ ನಮ್ಮ ನರಗದಿಂದ ದುಡ್ಡು ಅವ್ರಿಗೆ ಕೊಡ್ತೀವಿ. ಆಮೇಲೆ ಅವ್ರು ಒಳ್ಳೆ ತಮ್ಮ ತ್ವಾಟದಾಗ ಅಥವಾ ತಮ್ಮ ಬದಿನಾಗ ಏನಾರ ಗಿಡ ಗಂಟೆಗಳನ್ನು ಹಚ್ತೀವಿ ಅಂದ್ರೆ ಅದಕ್ಕೂ ರೊಕ್ಕ ಕೊಡ್ತೀವಿ, ಅದಕ್ಕೂ ರೊಕ್ಕ ಕೊಡ್ತೀವಿ ನಮ್ಮ ಪಂಚಾಯತಿ. ಒಳ್ಳೊಳ್ಳೆ ಕಾರ್ಯಕ್ರಮ ಅದಾವೆ ನಮ್ಮ ಪಂಚಾಯತಿಗ. ಜನಸಾಮಾನ್ಯರೊಂದಿಗಿನ ಸಂಪರ್ಕ ತುಂಬ ಚುರುಕಾಗಿರ್ತದ, ಹೇಗೆ ಅಂದ್ರೆ ಆಸಕ್ತಿ ನಿಮ್ಮ? ಈಗ ನಾವ ರೈತನ ಹುಡುಕಾಡ್ಕೊಂಡು ನಿಮ್ಗೆ ಅದು ಬಂದೈತಿ ಬರ್ರಿಪ್ಪ ಇದು ಬಂದೈತಿ ನಾವ ಕರ್ಕೊಂಡು ಹೋಗ್ಬೇಕ್ರಿ. ಈಗ ಒಳ್ಳೊಳ್ಳೆ ಒಳ್ಳೆ ಕಾರ್ಯಕ್ರಮ ಅದು ನಮ್ಮ ಪಂಚಾಯತಿಯಾಗ, ಏನೋ ಭಾಳ ಅಷ್ಟು ರೈತರಿಗೆ ಅನುಕೂಲ ಆಗಂತವ್ ಅದವ. ಆದ್ರೆ ರೈತರು ಅದನ್ನ ಸ್ವಲ್ಪ ಉಪಯೋಗ ಮಾಡ್ಕೊಳೋದು ಕಡಿಮೆ ಆಗಿಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರು ಹೇಳಿದ ಪ್ರಮಾಣಕ್ಕೆ ಇವ್ರು ಯಾರು ರೈತರು ಮಾಡಲ್ಲ. ಅವ್ರಿಗೆ ದುಡ್ಡು ಕಡಿಮೆ ಬಂದು ಕಡಿಮೆ ಬಂದಾಗ ನಮ್ಗೆ ರೊಕ್ಕ ಕೊಡಲಿಲ್ಲ. ಈಗ ಅಂತೂ ಈ ನರಗದಾಗಂತೂ ಒಟ್ಟ ಯಾವುದೂ ಇಲ್ರಿ. ಎಷ್ಟೋ ಜನ ದುಡಿಲಿ, ಒಳ್ಳೆ ದುಡಿಯೋ ಒಳ್ಳೆ ಕೆಲಸ ರೊಕ್ಕ ಒಳ್ಳೆ ಆಗಿರ್ಬೋದು. ಹಳ್ಳಕ್ಕೆ ಒಡ್ಡುಗಳನ್ನ ಹಾಕೋ ಏನೇನು ಮಾಡಿದ್ರಿ ಈ ಥರದ? ಈ ನಮ್ಮ ಪಂಚಾಯತಿಗೂ ಮಳೆ ಕೊಯ್ಲಿ ಬಿಡ್ರಿ. ಆಮೇಲೆ ಈ ಎಲ್ಲ ನಮ್ಮ ಪಂಚಾಯತ್ರಿಂದ ಜಗ್ಗ ಅನುಕೂಲತೆಗಳದಾವ. ಇನ್ನೂ ಸ್ವಲ್ಪ ಮಾಡೋನು ಭಾಳ ಅದಾವ್ರಿ, ಮಾಡಿನೂ ಮಾಡೀವಿ. ಆಮೇಲೆ ಈ ಎಲ್ಲ ರೈತರು ಹೊಲದಲ್ಲಿ ನಾಲ್ ಎಲ್ಲ ನಾಲ್ ಎಲ್ಲ ಕ್ಲೀನ್ ಮಾಡಿಸಿವಿ. ಅಲ್ಲಿ ಎಲ್ಲ ನಮ್ಮ ಗೌರ್ಮೆಂಟ್ ಹೌದಾ APMC ಅಲ್ಲಿ ಏನೇನು ಸುಧಾರಣೆಗಳು ಆಗಿದ್ವು ನಿಮ್ಮ ಅವಧಿಯಲ್ಲಿ, ಅಥವಾ ನಿಮಗೆ ಮಾಡಂದ್ರಿ ಸ್ವಲ್ಪ ಸ್ವಲ್ಪ ಕಡೆ ಅದು ನಮ್ಮ ಕಡೆ ಏನೇ ಇಲ್ಲ ಕಣ ಮಾಡಿಲ್ಲ, ನಮ್ಮ ಮುಳುಗಡೆ ಇರೋದ್ರ ಸಲುವಾಗಿ ಇಲ್ಲಿ ಮಾಡಿಲ್ಲ. ಇನ್ನುಳಿದೆಲ್ಲ ನಮ್ಮ ಡೈರೆಕ್ಟ್ರ್ ಅವ್ರವ್ರ ಗ್ರಾಮದಾಗ ಅಥವಾ ಅವ್ರವ್ರ ಒಂದು ಹಳ್ಳಿಯಾಗ ಕಣಗಿಣಗಳು ಮಾಡಿದ್ರು. ರೈತರಿಗೆ ಅನುಕೂಲ ಆಗಂಥ ವಕ್ಕಲಿ ಗಿಕ್ಲಿ ಅಲ್ಲೇ ಎಲ್ಲ ಹಳ್ಳಿಗೂ ಒಂದು ಕಣದ ವ್ಯವಸ್ಥೆ ಮಾಡಿದ್ರು. ನಮ್ಮಲ್ಲಿ ಅಂದ್ರೆ ಮುಳುಗಡೆ ಇರೋದಕ್ಕೆ ಅಷ್ಟಾಗಿಲ್ಲ. ಇನ್ನು ಉಳ್ಕಡೆ ಆಗ್ಯವ್ರಿ ಎಲ್ಲ ಕಣಗಳು, ಮಂಗಳೂರು ಆಗೈತ್ರಿ. ನಮ್ಮ ಕ್ಷೇತ್ರ ನಾನು ಇದನ್ನ ಮಾಡೋದು ಎ ಪಿ ಎಂ ಸಿ ಕ್ಷೇತ್ರ ಮಂಗಳೂರು. ರೈತರು ಕಣಗಳು ಬಳಸೋ ಸ್ಥಿತಿ ಇದೆಯಾ ಇನ್ನು? ಕ್ಷೇತ್ರಕ್ಕೆ ಒಂದೊಂದು ಮಿಷನ್ ತಮ್ಮ ಹಾಕೊಂಡು ವ್ಯವಸ್ಥೆ ಮಾಡಿ ಒಟ್ಟು ರೋಡ್ ಬಿಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವಾಗ ಮಾಡಿದ್ವಿ. ಮಾಡಿದ್ರಿ ಕಣನು ಮಾಡಿಸಿವಿ, ಮಾಡಿವಿ ಅಂದ್ರೆ ನಾವು ಅವಾಗ ಹಂತಿ ಅಂತ ನಮ್ಮ ಇಲ್ಲಿ ನಮ್ಮ ಲೋಕಲ್ ಕಣ ಮಾಡ್ತಿದ್ವಿ. ಆದ್ರೆ ಈ ನಾವು ಎ ಪಿ ಎಂ ಸಿ ಹೋದ್ಮೇಲೆ ಆ ಕಣ ಅಂತ ಗೊತ್ತಾಯ್ತು ಅಷ್ಟೇ. ನಾವು ಮೊದಲಾಗ ನಮ್ಮ ಭೂಮಿಯಾಗನ ಎತ್ತು ಹಿಂಗ ಅವ್ರ ಹಿಂದೆ ನಾವೇ ರೀ, ಹಿಂದೆ ಅವ್ರ ಹಿಂದೆ ಬಂದಿವಿ ಕಮ್ತಕ. ನೆನಪಿದಾವೆ ಕಣಗಳು? ಅಲ್ರಿ ಸರ್, ನಾವು ಕಣದಾಗ ಅವಾಗ ಗೋಧಿ ಒಕ್ಕಲಿ ಮಾಡೀವಿ, ಸಾಸಿವಿ ಏನು ಅಂತ ಎಲ್ಲ ಬೆಳೆದಿವಿ. ನಾವು ಹಾರ್ಕ ಬೆಳೆದಿವಿ, ಶಾವಿ ಬೆಳೆದಿವಿ, ನಾವು ಬಿತ್ತೀವಿ. ಆದ್ರೆ ಈಗ ಸ್ವಲ್ಪ ಅದು ದುಡಿಯರಿಲ್ದಕ್ಕನ ಅವಕ್ಕೆಲ್ಲ ಬೇಕ್ರಿ ಜನ ಮಾಡ ಮಾವ. ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಅನಿಸಿದೆಯಾ ನಿಮಗೆ? ಅವರು ಮಾಡೋದೇ ನನಗೆ ಬರಸಿಲ್ರಿ. ನಾವು ಇರೋ ಮಟ್ಟಿಗೆ ಮತ್ತೆ ಇಂದ್ಬಿಟ್ರೆ ನಾವು ಬೇರೆ ದಾರಿ ಇಲ್ಲಲ್ಲ. ಅಲ್ಲ, ಅವರು ಕೃಷಿಯಿಂದ ದೂರ ಹೋಗ್ತಾ ಇದಾರೆ ಅಂತ ಅನಿಸಿದೆಯಾ? ದೂರ ಅನ್ಕೊಂಡ್ರೆ ಅವ್ರು ನಮ್ಮ ಸ್ವಲ್ಪ ಕಡಿಮೆ ಇರೋ ಮಟ್ಟ ಅಷ್ಟು ನೀಟಾಗಿ ನಡೀತೈತಿ. ನಾವು ಇರೋ ಮಷ್ಟ ಇದಕ್ಕಂತ ಚಲೋ ನಡೀತೈತಿ. ನಾವು ಬಿಡುಗಡೆ ಇಲ್ಲ. ನಮ್ಮ ಭಾಗದಲ್ಲಿ ತುಂಬ ಒಂದು ಪ್ರತಿಷ್ಠೆಯ ಇದು ಎರಡು ಎತ್ತಿನ ಯಾರು ಅಂತ ಮಾಡ್ತಾರಂದ್ರೆ ಅವ ಒಳ್ಳೆಯ ರೈತ, ಒಳ್ಳೆಯ ರೈತ ಅಂತ ಹೇಳಿದ್ರಿ ಗೌಡ್ರಿ. ಸಗಣಿನ ಹಾಕ್ಲಿಲ್ಲ ಹೊಲ್ದಾಗ ಹೋಗಿ ಒಂದು ಹತ್ತಲಿ. ಈಗ ಗೆಳೆಯನರಿದ್ರೆ ಕಡೆಗೆ ತರಿದಾಗ ಒಂದು ಹೊತ್ತೆ ಸಗಣಿನರು ಹಾಕಿರ್ತ. ಈ ಕಮ್ತಕ್ಕೆ ಅಂದರೆ ಕಮ್ತ ಮಾಡ್ತಾ ಇದ್ದೀರಿ, ಆದರೆ ಈ ಯಾಂತ್ರಿಕ ಕಮ್ತಕ್ಕಿಂತ ಮತ್ತೆ ಎತ್ತುಗಳನ್ನು ಕಟ್ಕೊಂಡು ಬಂದೇ ಬರ್ತೆ ಒಟ್ಕೊಂಡು ಈ ಬಂದೇ ಬರ್ತೀರಿ. ಅದು ಮಾಡಿದ್ರೆ ನಾವು ಮುಂದೆ ಉಳದ್ರಿ, ಗಾಡಿ ಇಲ್ಲದ ಉಳಲ್ಲ. ಏನು ಊಟ ಮಾಡ್ತಾರೆ ರೈತರ ಕೃಷಿ ಉತ್ಪನ್ನ ಸಂಘಗಳು ಅಂತ ಇದೆ, ಎಫ್ ಪಿ ಒ ಫಾರ್ಮರ್ಸ್, ಈ ಥರದ ಸಂಘಗಳನ್ನು ಕಂಪನಿಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ. ರೈತರಿಗೆ ಅನುಕೂಲಗಳಿದ್ದಾವೆ ನಿಮ್ಮ ಭಾಗದಲ್ಲಿ? ಆಗಿದಾವ ನಮ್ಮ ಭಾಗದಾಗ ಏನು ಸದ್ಯಕ್ಕೆ ಅಲ್ಲೇ ಕುಕ್ನೂರು ಇರೋದು. ಕುಕ್ನೂರು, ಕುಕ್ನೂರಲ್ಲಿ ಇದಾವೆ. ಎಫ್ ಪಿ ಒ ಆಗಿದೆ, ಆಗೈತ್ರಿ. ಈ ಬಗ್ಗೆ ನಿಮಗೆ ನಿಮ್ಮ ಭಾಗದಲ್ಲಿ ಅಂದರೆ ಈ ಶಿರೂರು ಭಾಗದಲ್ಲಿ ಏನಾದರೂ? ನಾವು ಅವಾಗ ನಾವು ಎ ಪಿ ಎಂ ಸಿ ಆಗಿದ್ದಾಗನೆ ಎಲ್ಲ ರೈತರಿಗೆ ಹೇಳಿದ್ರಿ. ಈಗ ಈ ನಮ್ಮ ರೈತಕ್ಕೆ ಹೆಂಗಾಗ್ಬಿಟ್ಟೈತೆ ಅಂದ್ರಿ, ನಾವು ಹೊಲ್ದಾಗ ಬೆಳೆದ್ರೆ ಹೊಲ್ ಕೊಡೋಂಥ ವ್ಯವಸ್ಥೆನೇ ಐತ್ರಿ ನಮ್ಮ ಎ ಪಿ ಎಂ ಸಿಯಾಗ. ಇವ್ರಿಗೆ ಲೋನ್ ಕೊಡಬೇಕು, ಅವ್ರು ಮಾರಾಟ ಅದು ಎಂದು ಬೆಲೆ ಬೆಂಬಲ ಬೆಲೆ ಬರ್ತ ಅವತ್ತು ಹೋಗಿ ಅವ್ರು ಮಾರಿದ್ರು ಅವ್ರಿಗೆ ಬಡ್ಡಿ ಇಲ್ಲದಂಥ ಸಾಲ ಕೊಡೋಂಥ ವ್ಯವಸ್ಥೆ ಇತ್ತು ರೀ. ಈ ನಮ್ಮ ರೈತರ ಅಲ್ಲಿ ನಮ್ಮ ಎ ಪಿ ಎಂ ಸಿಗೆ ಬರೋದಲ್ಲ, ಇವತ್ತುಗಳನ್ನು ತಗೊಂಡು ಭಾಳ ಮುಂದೆ ಬರ್ತಾರೆ ರೀ, ತಗೊಳಕ್ಕೆ ತಯಾರಿಲ್ಲ. ನೀವು ಕೃಷಿಯಲ್ಲಿ ಸರ್ಕಾರದಿಂದ ಯಾವ ಯಾವ ಯೋಜನೆಯ ಅನುದಾನಗಳನ್ನು ತಗೊಂಡಿದ್ರಿ? ನಾವು ಬೆಳೆ ವಿಮಾ ತಗೊಂಡಿರಿ, ಆಮೇಲೆ ಬರ ಪರಿಹಾರ ಅಂತ ತಗೊಂಡಿವಿ. ಮೋದಿಜಿದ 6,000 ರೂಪಾಯಿನ ತಗೊಂಡಿವಿ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದವ್ರದ 4,000. ಮತ್ತು ವರ್ಷಕ್ಕೊಂದ್ಸಲ ಬೆಳೆ ಪರಿಹಾರ ಅಲ್ಲರಿ, ನಮ್ಮ ಮೂರು ರೈತರಿಗೆ ಎಲ್ಲರಿಗೆ ಅನುಕೂಲ, ಉಪಯುಕ್ತವಾಗಿದೆ. ಮತ್ತು ಅದು ಬರಲ್ಲ ಅಂದ್ರೆ ಮತ್ತೆ ಈ ಬೀಜ ಗೊಬ್ಬರ ಒಳ್ಳೆ ಟೈಮಿಗೆ ಬರ್ತೈತಲ್ರಿ. ಒಂದು ಟೈಮು 3 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಬಂದಾಗ ಮತ್ತು ಅದು ಬೆಲ್ಲ ಅನುಕೂಲ, ಭಾಳ ಅನುಕೂಲ ಐತ್ರಿ, ನಮಗೂ ಅನುಕೂಲ ಆಗೈತೆ. ನಿಮ್ಮ ಹೊಸ ತಲೆಮಾರಿನ ರೈತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಹೇಳಿದ್ರೆ ಇಷ್ಟ, ಈಗ ಬಹಳ ಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆ, ಇದರಿಂದಾಗಿ ನಿಮ್ಮ ಕುಟುಂಬದ ಆರ್ಥಿಕ ಬೆಳವಣಿಗೆ, ಮಕ್ಕಳ ಶಿಕ್ಷಣ, ಅವರ ಉನ್ನತ ವ್ಯಾಸಂಗ ಇತ್ಯಾದಿ ಇತ್ಯಾದಿ ಅವರ ಭವಿಷ್ಯದ ಬಗ್ಗೆ ಏನೆಲ್ಲ ಮಾಡ್ಕೊತ ಬಂದಿದ್ರಿ? ನಾವು ಕೃಷಿ ಮಾಡ್ಕೊಂತ ಹೈನುಗಾರಿಕೆ ಮಾಡ್ಕೊಂತ ಮಕ್ಕಳೆಲ್ಲ ಓದಿಸಿದ್ದೇವೆ ರಿ, 4 ಜನ ಮಕ್ಕಳು. ಹಿರಿಯ ಮಗಳು ಬಿ ಎ ಮುಗಿಸ್ಕೊಂಡು ಬಿ ಎಡ್ ಮುಗಿಸ್ಕೊಂಡು ಎಮ್ ಎ ಆಪ್ನರ್ ಇಂಗ್ಲೀಷ್ ರೀ. ಈಗ ಸಿ ಇ ಟಿನ ಪಾಸ್ ಆಗಿಳ್ರಿ, ಟಿ ಇ ಟಿನ ಪಾಸ್ ಆಗಿಳ. ಪಿ ವಿ ಸಿ ಮೂಡುಬಿದ್ರಿ ಮುಗಿಸ್ಕೊಂಡು ರಾಯಚೂರಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ತರಿ, ಅಲ್ಲಿ ಹೋಗಿ ಗೌರ್ಮೆಂಟ್ ಸೀಟ್ ಓದ್ಕೊಂಡು ಈಗ ಎಲ್ಲ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು. ಒಬ್ಬ ಮಗ ಡಾಕ್ಟರ್ ಆಗಿದ್ದ? ಹೌದು ರೀ. ಇನ್ನಿಬ್ರು? ಇನ್ನಿಬ್ರು ಎಲ್ ಎಲ್ ಬಿ ಮಾಡ್ತಾನೆ ರೀ. ಒಬ್ಬ ಮಗಳು ಎಂ ಕಾಮ್ ಮಾಡ್ಯಾಡ್ರಿ. ಎಂ ಕಾಮ್ ಒಬ್ರು, ಎಲ್ ಎಲ್ ಬಿ ಎಲ್ ಎಲ್ ಬಿ ಒಬ್ಬ. ಸೊ ಇದೆಲ್ಲದೂ ಸಹಿತ ನಿಮ್ಮ ಈ ದುಡಿಮೆಯ ಫಲ, ಕೃಷಿ ಕುಟುಂಬ. ಹೌದು, ಒಂದಿಷ್ಟು ಶ್ರಮವಹಿಸಿ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ತಮ್ಮ ಕುಟುಂಬದ ಎಲ್ಲ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ. ಕೃಷಿಯಿಂದ ಯಾರು ಮುಂದೆ ಹೋಗಬೇಕಾದ್ರೆ ಇದರಿಂದ ಹೋಗೋಕೆ ಸಾಧ್ಯ, ಹೊತ್ತು ಇದನ್ನು ಬಿಟ್ಟರೆ ಬೇರೆ ಇಲ್ಲ, ಆದರೂ ದುಡಿಬೇಕು ರೀ, ದುಡಿಬೇಕು. ಒಳ್ಳೆಯದು ವೀರೇಂದ್ರ ಅವರೇ, ಒಬ್ಬ ಮಗ ಡಾಕ್ಟರ್ ಆಗಿದ್ದಾರೆ, ಒಬ್ಬ ಮಗಳು ಟೀಚರ್ ಆಗ್ಬೋದು, ಲೆಕ್ಚರ್ ಆಗ್ಬೋದು, ಇನ್ನಿಬ್ರು ಒಬ್ಬರಲ್ಲಿ ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ, ಒಬ್ಬರು ಎಂ ಕಾಮ್ ಮಾಡಿದ್ದಾರೆ. ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಉತ್ತಮ ಶಿಕ್ಷಣವನ್ನೆಲ್ಲ ಕೊಟ್ಟಿದ್ದೀರಿ, ನಿಮ್ಮ ಕುಟುಂಬವನ್ನು ಒಂದು ಉನ್ನತ ಸ್ಥಿತಿಗೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಮತ್ತು ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಂಧುಗಳೇ, ಇದುವರೆಗೂ ಕೃಷಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕೊಪ್ಪಳ ಜಿಲ್ಲೆ ಕುಗನೂರು ತಾಲೂಕು ಶಿರೂರು ಗ್ರಾಮದ ಹಿರಿಯ ರೈತರಾದ ವೀರೇಂದ್ರ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಸಪ್ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಗೀತೆ. ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಎದುರಿಸುವ ಗುಣವ ಬೀಜಗೆ ತುಂಬಿರಿ, ಆಗ ಫಸಲು ಹೆಚ್ಚುತ್ತದ ನೀವು ತಿಳಿಯಿರಿ. ಹಲವಾರು ಲಾಭಗಳು ಬೇಕು. ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆಯವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳ ಮೇಯಕ ಬಿಡಬಾರದು. ನಿಮ್ಮ ಫೆಡರಲ್ ಬ್ಯಾಂಕ್ ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಸಾವಯವ ಕೃಷಿ ಕುರಿತು ಶ್ರೀ ಗುರು ಚೆನ್ನಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಾದನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ. ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಬೇಕು ಹೊಸ ಹೊಸ ಸಾಧನ. ರೈತನ ಸಮಯ ಕೆಲಸವ ಉಳಿಸಲು ಬೇಕು ಸರಳ ಸಲಕರಣೆ. ಕೂಲಿಗಳನ್ನು ದೂರವಾಗಿ ಬೇಕು ಹೊಸ ಹೊಸ ಸಾಧನ. ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು ದನಗಳ ಸಗಣಿಯ ಮೂಲಕ ಸಗಣಿಯ ಮೂಲಕವಾಗಲಿ ಜನಗಳ ಮೇಯಕ ಬಿಡಬಾರದು ಜನಗಳ ಮೇಯಕ ಬಿಡಬಾರದು ರೈತ ಬಾಂಧವರೇ, ಹೊತ್ತಾಯಿತು. ಇಂದು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಮುಗಿಸೋಣಂತೆ. ಆಸರೆಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣ ಸುರಕ್ಷಿತ ಆಗುವ ಅನ್ನದಾತ